ನಮ್ಮ ಇಂದಿನ ಕಿಸಾನ್ವಾಣಿಯಲ್ಲಿ ಕೃಷಿ, ಪರಿಸರ, ಬದುಕು ಕುರಿತ ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಕೃಷಿಕರಿಗಾಗಿ ಕಾರ್ಯಕ್ರಮ ಕೃಷಿ ಪುಂಜ. ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ. ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ. ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ನನ್ನದು ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಕೇಳುಗರೆ, ನಮ್ಮ ಜೀವನದಲ್ಲೇ ಏನೆಲ್ಲ ಘಟನೆಗಳನ್ನು ಅನುಭವಿಸ್ತೀವಿ ಅಲ್ವಾ? ಒಳ್ಳೆಯವರಿಗೂ ಸಹ ಕಷ್ಟಗಳು ಬರ್ತವೆ, ಕೆಟ್ಟವರಿಗೂ ಸಹ ಒಳ್ಳೆಯದು ಬಂದೇ ಬರುತ್ತೆ ಅಂತ ಅಂದ್ಕೊಂಡು ಹೇಳೋದಿದೆ. ಆದರೆ ಕೆಟ್ಟವರಿಗೂ ಒಳ್ಳೆಯವರಿಗಿರುವ ವ್ಯತ್ಯಾಸಗಳನ್ನು ನೀವು ಗಮನಿಸ್ತಾ ಇರ್ತೀರಿ. ನಾನು ಎಷ್ಟು ಒಳ್ಳೆಯವ, ಆತ ಎಷ್ಟು ಕೆಟ್ಟವ ಅಂತ ಅಂದ್ಕೊಂಡು ಮನಸ್ಸಿನಲ್ಲೇ ವಿಶ್ಲೇಷಣೆ ಮಾಡ್ಕೊಂತ ಹೋದರೆ ನೀವು ಏನು ಆತ ಏನು ಅನ್ನೋದನ್ನು ಮತ್ತೆ ಮತ್ತೆ ಹೇಳಬೇಕಾಗಿಲ್ಲ. ಜೀವನದಲ್ಲಿ ನಾವು ಬರುವಾಗ ಏನನ್ನೂ ತಂದಿಲ್ಲ, ಹೋಗುವಾಗ ಯಾವುದನ್ನು ತೆಗೆದುಕೊಂಡು ಹೋಗೋದಿಲ್ಲ ಅಲ್ವಾ? ಆದರೆ ನಾವು ಜೀವನ ಮಾಡುವಾಗ ದ್ವೇಷ ಅಸೂಯೆಗಳನ್ನು ಇಟ್ಕೊಂಡು ಬೇರೆಯವರಿಗೆ ತೊಂದರೆ ಕೊಟ್ಕೊಂತ, ಬೇರೆಯವರಿಗೆ ಮೋಸ ಮಾಡ್ತಾ, ಅತಿ ಆಸೆಯಿಂದ ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅಂತ ಅಂದ್ಕೊಂಡು ಇತರರಿಗೆ ಹೊರೆ ಮಾಡ್ತಾ ಹೋದಂತೆ, ಅದರಿಂದ ತಾತ್ಕಾಲಿಕವಾಗಿ ವ್ಯಕ್ತಿಗೆ ಏನೋ ಅನುಭವ ಆಗ್ಬೋದು, ಆದರೆ ಆ ಅನುಭವ ನಮ್ಮನ್ನು ಬೆಳೆಸ್ತು ಅಂತ ಅಂದ್ಕೊಳ್ಳಿಕ್ಕಾಗೋದಿಲ್ಲ. ಹೇಗೆ ಬಂತು ಹಾಗೆ ಹೋಯಿತು ಅಂತ ಅಂದ್ಕೊಂಡು ಹೇಳೋದಿದೆ. ಕಷ್ಟಪಟ್ಟು ದುಡಿದುದ್ದು ಇರೋದೇ ಕಷ್ಟ, ಇನ್ನು ಅಡ್ಡದಾರಿಯಲ್ಲಿ ದುಡಿದುದ್ದು ಇನ್ನೆಷ್ಟು ದಿನ ಉಳಿತತೆ ಅಂತ ಅಂದ್ಕೊಂಡು ಮಾತಾಡೋದಿದೆ. ಹೀಗಿದ್ದಾಗ್ಲೂ ಎಷ್ಟೋ ಜನ ಅಡ್ಡದಾರಿಗಳನ್ನು ಹಿಡಿದು ಸಂಪಾದನೆ ಮಾಡ್ತಾರೆ, ಗಳಿಸಿದ್ರು ಅಂತ ಅಂದ್ಕೊಂಡು ನೋಡ್ತಾನೇ ಕಳ್ಕೊಳ್ತಾರೆ. ಸಮಾಜದಲ್ಲಿ ಎಷ್ಟೋ ಜನಗಳ ಜೀವನದ ಹಾದಿ ಇದೆಯಲ್ಲ, ಅದು ಹಲವರಿಗೆ ಮಾರ್ಗಸೂಚಿ ಆದ್ರೂ ಎಷ್ಟೋ ಜನ ಒಳ್ಳೆಯ ದಾರಿಯಲ್ಲಿ ಸಾಗಲಿಲ್ಲ ಅಂತ ಅಂದ್ಕೊಂಡು ವ್ಯಥೆಯಿಂದ ಜನ ಮಾತಾಡುತ್ತಿದೆ. ನಕ್ಕಂತ ಪ್ರೀತಿಯಿಂದ ವಿಶ್ವಾಸವನ್ನು ಇಟ್ಟುಕೊಂಡು ಕೆಲಸಗಳನ್ನು ಮಾಡ್ತಾ ಹೋದರೆ ಅದು ವ್ಯಕ್ತಿಗೂ ಇತರರಿಗೂ ಪ್ರಯೋಜನಕಾರಿ. ನೀವು ನಗ್ತಾ ಕೆಲಸ ಮಾಡಿ ಎಷ್ಟು ಉಲ್ಲಾಸವಾಗಿರ್ತೀರಿ, ಎಷ್ಟು ಚೆನ್ನಾಗಿ ಕೆಲಸಗಳು ಸಾಗ್ತಾ ಇರ್ತವಲ್ವಾ? ಅದೇ ಸಿಟ್ಟಿನಿಂದ ನೀವು ಯಾವಾಗಲೂ ಇದ್ರೆ ಅದು ನಿಮಗೂ ಸಂತೋಷ ಕೊಡೋದಿಲ್ಲ, ಬೇರೆಯರಿಗೂ ಇರಿಸು ಮುರ್ಸನೆ. ಇನ್ನು ದ್ವೇಷ, ಅಸೂಹೆ, ಮೋಸ ಈ ಥರದ ಗುಣಗಳನ್ನು ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಹೋದ್ರಂತೂ ಆ ವ್ಯಕ್ತಿಗೆ ಏನೋ ಅನಿಸ್ಬಹುದು, ಆದರೆ ಅದರಿಂದ ಏನೆಲ್ಲ ಅವಘಡಗಳು ಆದೇ ಆಗ್ತವೆ. ಪ್ರೀತಿ ವಿಶ್ವಾಸ ಜೀವನದಲ್ಲಿ ಬೇಕೇ ಬೇಕು, ಅದರ ಪರಿಣಾಮವನ್ನು ನಾವು ಅಳಿಲಿಕ್ಕಾಗೋದಿಲ್ಲ. ಶತ್ರುಗಳೇ, ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿರಬೇಕಂದ್ರೆ ಬೇರೆಯವರಿಗೂ ತೊಂದರೆಗಳನ್ನು ಕೊಡಬಾರದು, ಬೇರೆಯವರಿಗೂ ಮೋಸ ಮಾಡಬಾರದು. ಹಾಗೆ ಅತಿಯಾದ ಸಂಪಾದನೆಯನ್ನಿಟ್ಕೊಂಡು ಹಗಲು ರಾತ್ರಿ ಅಂದಲನೇ ಕೆಲಸ ಮಾಡೋದು ಅಷ್ಟು ಸೂಕ್ತವಾಗಲಾರದು. ನಮ್ಮ ಜೀವನಕ್ಕೆ ಎಷ್ಟು ಬೇಕು? ಊಟಕ್ಕಾಗಲಿ, ಉಡ್ಲಿಕ್ಕಾಗಲಿ, ಇನ್ನು ನಮ್ಮನ್ನು ಅವಲಂಬಿಸಿರುವ ಅಥವಾ ನಾವು ಯಾರನ್ನು ಅವಲಂಬಿಸಿರ್ತೀವೋ ಅವರಿಗೆ ಬೇಕಾಗಿರುವ ಅಗತ್ಯ ಸಾಮಗ್ರಿಗಳನ್ನು ಗಮನಿಸಿಕೊಂಡ್ರೆ ಯಾರಿಗೂ ಅತಿಯಾದ ಹಣ ಬೇಕಾಗಿಲ್ಲ, ಅಧಿಕಾರನೂ ಬೇಕಾಗಿಲ್ಲ, ಹಾಗೆ ಸಂಪತ್ತಿನ ಅವಶ್ಯಕತೆಯು ಎಷ್ಟೋ ಸಂದರ್ಭಗಳಲ್ಲಿ ಬೇಕಾಗಲಿಕ್ಕಿಲ್ಲ. ಆದರೂ ಜನ ಅತಿ ಆಸೆಯಿಂದ ಏನೇನೋ ಮಾಡಲಿಕ್ಕೆ ಹೋಗಿ ಸಂತೋಷ ಬಂತು ಅನ್ನೋ ಒಂದು ಹಿನ್ನೆಲೆಯಲ್ಲೇ ದುಃಖವನ್ನು ಆಮಂತ್ರಿಸಿಕೊಂಡು ನಲಿಗೆ ಬಿಡ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃಗಳೇ. ಈ ಹಾಡಿನಲ್ಲಿ ಈ ವಿಚಾರಗಳ ಬಗ್ಗೆ ಉಲ್ಲೇಖ ಇದೆ. ಸೂರ್ಯ ದಿ ಗ್ರೇಟ್ ಚಿತ್ರದ ಹಾಡು ಇದು. ಧ್ವನಿ ಮತ್ತು ಸಂಗೀತ ಸ್ಯಾಮ್ಸನ್, ರಚನೆ ಋಷಿ. ಆ

ಅಥವಾ ಮನೆಯಲ್ಲಿರುವ ಎಲ್ಲ ಸದಸ್ಯರು ಸೇರಿಕೊಂಡು ತಮಗಿರುವ ಜಮೀನಿನಲ್ಲಿ ಅಚ್ಚುಕಟ್ಟಾಗಿ ಕೆಲಸಗಳನ್ನು ಮಾಡ್ತಾ ಹೋದರೆ ವಿಪರೀತ ಖರ್ಚುಗಳು ಕಾಣೋದಿಲ್ಲ, ಸಿಕ್ಕ ಬೆಲೆಯಲ್ಲೇ ನೆಮ್ಮದಿಯನ್ನು ಕಾಣಲಿಕ್ಕೆ ಅವಕಾಶ ಇದೆ. ಇನ್ನು ಒಳ್ಳೆ ಬೆಲೆ ಸಿಕ್ಕರಂತೂ ಕಂಡರಿಯದ ದುಡ್ಡು ಕೆಲವೊಮ್ಮೆ ಕೈ ಸೇರೋದಿದೆ. ಕೇಳುಗರೆ, ನಮ್ಮ ಹಿರಿಯರಲ್ಲಿ ಅಷ್ಟೊಂದು ವಿದ್ಯೆ ಇರಲಿಲ್ಲ, ಆದರೆ ಅಪಾರ ಬುದ್ಧಿ ಇತ್ತು. ಇವತ್ತು ಅನೇಕರಲ್ಲಿ ವಿದ್ಯೆ ಇದೆ, ಆದರೆ ಬುದ್ಧಿ ಎಷ್ಟೋ ಕಡೆಗೆ ಸಾಲದು, ಎಷ್ಟೋ ಜನಗಳಲ್ಲಿ ಇಲ್ಲ ಅನ್ಕೊಂಡು ಅನುಭವಿಗಳು ಹಳ್ಳಿಯವರು ಸಹ ಮಾತಾಡೋದಿದೆ. ನೆಲದ ಜ್ಞಾನವೇ ಬೇರೆ, ಶಾಲೆಯ ಜ್ಞಾನವೇ ಬೇರೆ. ಶಾಲೆಗಳಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ನೆಲದ ಜ್ಞಾನವನ್ನು ನಾಟಿ ಜ್ಞಾನವನ್ನು ಕಲಿಸಲಿಕ್ಕೆ ಕಷ್ಟವೇ. ನೆಲದ ಜ್ಞಾನ ಕಲಿಬೇಕಂದ್ರೆ ನೆಲದ ಕೆಲಸಗಳನ್ನು ಕಲಿಬೇಕು. ನೆಲದ ಜ್ಞಾನ ಅಂದರೆ ಅದು ಸಣ್ಣ ಪುಟ್ಟ ಸಂಗತಿಯಲ್ಲ, ಇಡೀ ಬದುಕನ್ನು ರೂಪಿಸುವ, ಬದುಕಿಗೆ ಬಲ ನೀಡುವ, ಬದುಕನ್ನು ಚಂದಗೊಳಿಸುವ ಈ ನೆಲಜ್ಞಾನ ಅತ್ಯದ್ಭುತವಾದದ್ದು. ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಅಗ್ರಿಕಲ್ಚರ್ ಸೈನ್ಸ್ ಈಸ್ ಮದರ್ ಆಫ್ ಆಲ್ ಸೈನ್ಸಸ್, ಅಂದರೆ ನೆಲಜ್ಞಾನ ಎಲ್ಲ ಜ್ಞಾನಗಳ ತಾಯಿ ಅನ್ಕೊಂಡು. ಪ್ರತಿದಿನವೂ ನಮ್ಮ ಜಮೀನುಗಳಲ್ಲಿ ಕೆಲಸ ಮಾಡ್ತಾ ಇದ್ರೆ ಅಭಿವೃದ್ಧಿ ಯಾಕಾಗೋದಿಲ್ಲ ಅಲ್ವಾ? ಬಡತನ ಯಾಕೆ ಬರುತ್ತೆ? ಬಡತನ ಯಾಕೆ ಬರುತ್ತೆ ಅಂತ ಅನ್ಕೊಂಡು ಕೆಲವೊಬ್ರು ಬಹಳ ಚಂದವಾಗಿ ವಿವರಗಳನ್ನು ಪ್ರಸ್ತಾಪ ಮಾಡೋದಿದೆ. ಯಾರು ಸರಿಯಾಗಿ ದುಡಿಯೋದಿಲ್ಲ, ಯಾರು ಹಣವನ್ನು ಅಚ್ಚುಕಟ್ಟಾಗಿ ಉಳಿತಾಯ ಮಾಡೋದಿಲ್ಲ, ಯಾರು ದುಂದುವೆಚ್ಚಗಳಿಗೆ ದುರಭ್ಯಾಸಗಳಿಗೆ ತುತ್ತಾಗ್ತಾರೆ, ಕ್ರಿಯಾಶೀಲತೆ ಶಿಸ್ತು ಯಾರಲ್ಲಿ ಇಲ್ಲ, ಹೀಗೆ ಹತ್ತಾರು ಸಂಗತಿಗಳನ್ನು ಮುಂದಿಟ್ಕೊಂಡ್ರೆ ಯಾರು ಬಡವರಾಗ್ತಾರೆ, ಯಾರು ಶ್ರೀಮಂತರಾಗ್ತಾರೆ ಅನ್ನೋದನ್ನು ನೀವು ಸ್ಪಷ್ಟವಾಗಿ ಹೇಳ್ಬಿಡಬಹುದು. ಎಷ್ಟೋ ಜನಗಳು ಅವರ ಕರ್ಮಗಳ ಫಲದಿಂದ ಬಡವರಾಗಿದ್ದಾರೆ ಇಲ್ಲವೇ ಶ್ರೀಮಂತರಾಗಿದ್ದಾರೆ. ಬೆಳಗ್ಗಿಂದ ರಾತ್ರಿ ತನಕ ಎಷ್ಟೊಂದು ಜನ ಈ ಹಿಂದೆಲ್ಲ ತುಂಬ ಚೆನ್ನಾಗಿ ದುಡಿದು ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿದ್ರು, ದೊಡ್ಡ ದೊಡ್ಡ ಕುಟುಂಬಗಳನ್ನು ಪರಿವಾರವನ್ನು ಬೆಳೆಸಿದ್ರು, ಸಾಕಷ್ಟು ಸಂಖ್ಯೆಯಲ್ಲಿ ದನಕರಗಳನ್ನು ಸಾಕ್ಕೊಂಡು ಇಡೀ ಸಮಾಜಕ್ಕೆ ನಾವೇ ಅನ್ನದಾತರು ಅಂತ ಅವರು ಹೇಳ್ಕೊಳ್ಳಿಲ್ಲ, ಹೇಳಿಸ್ಕೊಂಡ್ರು. ಈ ಮಣ್ಣಿನ ಕಸಬು ಅಂಥ ಅದ್ಭುತವನ್ನು ಇಟ್ಕೊಂಡಿದೆ. ಎಷ್ಟೋ ಜನ ಕಷ್ಟಗಳನ್ನು ಅನುಭವಿಸಿದ್ರೂ ನಗ್ತಾ ಇರ್ತಾರೆ, ಮುಂದೆ ಬರುತ್ತೆ, ಈಗ ಕೈಕೊಟ್ರೂ ಮುಂದಿನ ದಿನಗಳಲ್ಲಿ ನಾವು ಗಳಿಸ್ಬೋದು ಅಂತ ಅನ್ಕಂಡೆ ನಕ್ಕಂತ ಸಾಕ್ತಾರೆ. ಆಯಾಸ ಅನುಭವಿಸ್ತಲೇ ಕೆಲಸಗಳನ್ನು ಮಾಡ್ಕೊಂತ ಹೋಗ್ತಾರೆ. ರೈತ ಬಾಂಧವರೇ, ಕೃಷಿಯಲ್ಲಿ ಎಲ್ಲರೂ ಸಮಾನರೇ, ದುಡಿಯವರಂತೂ ದೊಡ್ಡವರೇ. ದುಡಿಲಿಕ್ಕೆ ಮನಸ್ಸಿಲ್ದವರು ಅವರು ಸಣ್ಣವರಾಗೇ ಹೋಗ್ಬಿಡ್ತಾರೆ. ಮೇಲು ಕೀಳು ಅನ್ನೋದಕ್ಕಿಂತ ಇಲ್ಲಿ ಯಾರು ಚೆನ್ನಾಗಿ ತೊಡಸ್ಕೊಳ್ತಾರೆ ಅವರೇ ಮೇಲು, ಯಾರು ಸರಿಯಾಗಿ ಕೆಲಸಗಳನ್ನು ಮಾಡೋದಿಲ್ಲೋ ಅವರೇ ಕೀಳಾಗ್ತಾರೆ. ದುಡಿಮೆಯೇ ನಮ್ಮ ಬದುಕಿನ ದೊಡ್ಡ ಶಕ್ತಿ. ದುಡಿಮೆ ಮಾಡ್ತಾ ಹೋದರೆ ನಮ್ಮ ಆರ್ಥಿಕ ಪರಿಸ್ಥಿತಿಗಳು ನೋಡ್ತಾ ನೋಡ್ತಾ ನಿವಾರಣೆ ಆಗ್ತವೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಆನಂದದ ಬದುಕನ್ನು ನಾವು ಕಟ್ಕೊಳ್ಬಹುದು. ಇವತ್ತಿಗೂ ಕೃಷಿ ಲಾಭದಾಯಕ. ಯಾವಾಗಂದರೆ ಒಂದು ಕುಟುಂಬದ ವ್ಯಕ್ತಿ, ಕುಟುಂಬದ ಸದಸ್ಯರು ಅಚ್ಚುಕಟ್ಟಾಗಿ ಕ್ರಿಯಾಶೀಲತೆಯಿಂದ ಶ್ರಮದಿಂದ ಭಾಗಿಯಾದರೆ ಮಣ್ಣು ಬೇಡ ಅಂದ್ರೂ ಹೆಚ್ಚೆಚ್ಚು ಕೊಡ್ತಾ ಹೋಗ್ತದೆ, ಬೆಳೆಸ್ತಾ ಹೋಗ್ತದೆ, ಆನಂದದಾಯಕವಾದ ಕ್ಷಣಗಳನ್ನು ನಿಮ್ಮ ಜೊತೆಗೆ ಇಡ್ತಾ ಹೋಗ್ತದೆ. ಈ ಭೂಮಿ ತಾಯಿ ಎಷ್ಟೊಂದು ನಮಗೆ ಕೊಟ್ಟಿದ್ದಾಳಲ್ವಾ, ಕೊಡ್ತಾ ಇರ್ತಾಳಲ್ವಾ. ಪ್ರತಿ ವರ್ಷ ನಾವು ಜಮೀನಿನ ಕೆಲಸಗಳನ್ನು ಮಾಡಿದ್ರೂ ಭೂಮಿ ಬೇಸರ ಮಾಡಿಕೊಳ್ಳೋದಿಲ್ಲ, ಭೂಮಿ ಏನನ್ನೂ ಕೊಡದಲ್ಲೇ ಹಾಗೆ ಇರೋದಿಲ್ಲ. ನಾವು ಶ್ರಮ ಪಟ್ಟಿದ್ದಕ್ಕಿಂತ ಹೆಚ್ಚು ಕೊಡೋದಿದೆ. ಹೆಚ್ಚು ಶ್ರಮ ಪಟ್ಟಾಗ ಕೆಲವೊಮ್ಮೆ ಸಾಕು ಇಷ್ಟೇ ಅಂತ ಅಂದ್ಕೊಂಡು ಕಡಿಮೆ ಮಾಡೋದಿದೆ ಅಥವಾ ಅತೀ ಕಡಿಮೆ ಕೊಡೋದಿದೆ. ಏನೇ ಆದರೂ ಒಂದಲ್ಲ ಇನ್ನೊಂದು ವರ್ಷ ಈ ಭೂಮಿ ತಾಯಿಯಿಂದ ಯಥೇಚ್ಛವಾದ ಉತ್ಪನ್ನ ಹಣವನ್ನು ಪಡೆದಿರುವ ಕುಟುಂಬಗಳನ್ನು ನಾವೆಲ್ಲ ಕಂಡಿದ್ದೀವಿ, ಇದನ್ನು ಮರೆಯೋಕ್ಕೂ ಆಗೋದಿಲ್ಲ. ರೈತ ಬಾಂಧವರೇ, ಈಗ ಈ ವಿಚಾರಗಳ ಬಗ್ಗೆ ಹಾಡನ್ನು ಪ್ರಸಾರ ಮಾಡ್ತೀವಿ, ಆಲಿಸ್ಕೊಳ್ಳಿ. ನೀವೆಲ್ಲರೂ ಒಟ್ಟಿಗೆ ಸೇರಿ ದುಡಿತಾ ಹೋದರೆ ನಿಮ್ಮ ಕುಟುಂಬಗಳು ಕಲ್ಯಾಣವಾಗ್ತವೆ ಅನ್ನೋದನ್ನು ಮರಿಬಾರದು. ಡಾಕ್ಟರ್ ರಾಜಕುಮಾರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಸ್ವರದಲ್ಲಿ ಗಿರಿಕನ್ಯೆ ಚಿತ್ರದ ಈ ಹಾಡನ್ನು ಈಗ ನಿಮಗಾಗಿ ಪ್ರಸಾರ ಮಾಡ್ತಿದ್ದೀವಿ. ಗೀತ ರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ. ಅಳಿಸಲು ಸಾಧನ ಓಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಎಂದು ನಾವು ಒಂದೆಂದು ಕೂಗಿ ಹೇಳುವ ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ ಎಂದು ನಾವು ಒಂದೆಂದು ಕೂಗಿ ಹೇಳುವ ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ ಓಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಸುಖವನ್ನು ಕೊಡುವುದಿಲ್ಲ ವಿರಸ ವಿಷವು ಸುಳ್ಳಲ್ಲ ಜನರ ಭೂತಾಯಿ ಬಿಟ್ಟುವುದಿಲ್ಲ ಹರುಷವಾನೆ ಪಡೆವೆ ಸರಸದಿ ಹರುಷವಾನೆ ಪಡೆವೆ ಓಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಓಡಿ ಬಾಳೋಣ ಎಂದೆಂದು ಸೇರಿ ಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ ಮೇಲು ಕೇಳು ಇಲ್ಲಿಲ್ಲ ದುಡಿಮೆಗೆ ಫಲವ ಕಂಡೇ ಕಾಣುವೆ ಬೆವರಿಗೆ ಬೆಲೆಯನ್ನು ನೀ ಪಡೆವೆ ಬೆವರಿಗೆ ಬೆಲೆಯನ್ನು ನೀ ಪಡೆವೆ ರೈತ ಬಂಧುವರೇ, ಕೇಳುಗರೆ, ನಮ್ಮ ಬದುಕು ಚೆನ್ನಾಗಿರಬೇಕಂದ್ರೆ ನಮ್ಮನ್ನು ಸೇರಿಕೊಂಡು ಕುಟುಂಬದಲ್ಲಿರುವ ಎಲ್ಲರೂ ಸಹ ಚೆನ್ನಾಗಿ ದುಡಿದ್ಬಿಟ್ರೆ ಆಗ ನೋಡಿ ವೈಯಕ್ತಿಕವಾಗಿ ಕೌಟುಂಬಿಕವಾಗಿ ಹೇಗಿರ್ತೀರಿ ಅಂತ, ಬಡತನ ಹೇಗೆ ಬರುತ್ತೆ, ಯಾಕಿರುತ್ತಂತ ನೀವೇ ಆಲೋಚನೆ ಮಾಡಿ. ವ್ಯಕ್ತಿ ಸ್ಥಿತಿವಂತ ಆದ ಅಂತಂದರೆ ಅದಕ್ಕೆ ಹಿನ್ನೆಲೆ ಇದ್ದೇ ಇರುತ್ತೆ ಅಲ್ವಾ? ಎಲ್ಲ ಕಸುಬುಗಳಲ್ಲೂ ಕಷ್ಟಗಳು, ತೊಂದರೆ, ತಾಪತ್ರಯಗಳು ಇದ್ದಿದ್ದೆ. ಕೃಷಿಗೂ ಹೊಸ್ತೇನಲ್ಲ, ಹೊರತಾಗಿಲ್ಲ. ಆದರೆ ಕೃಷಿಯಲ್ಲಿ ಆಸಕ್ತಿಯಿಂದ ಮನೆಯ ಯಜಮಾನ ಸೇರಿಕೊಂಡು ಎಲ್ಲರೂ ಕೈಮುಟ್ಟಿ ಕೆಲಸ ಮಾಡಿದಾಗ, ಪ್ರೀತಿಯಿಂದ ತೊಡಗಿಸಿಕೊಂಡಾಗ ಕಾರ್ಮಿಕರಿಗೆ ವ್ಯಯ ಮಾಡುವ ಸಾಕಷ್ಟು ಹಣ ಉಳಿತಾಯ ಆಗ್ತದೆ. ಹಾಗೆ ಮೈಗೆ ವ್ಯಾಯಾಮ, ಮನಸ್ಸಿಗೆ ಮುದ. ಇಷ್ಟು ಚೆನ್ನಾಗಿ ಕೆಲಸಗಳಾದವು ಅಂತ ಸಂತೋಷ ಪಟ್ಕೊಂಡು ಹೋಗ್ತಾ ಹಣವನ್ನು ಉಳಿಸ್ತಾ ಆರ್ಥಿಕವಾಗಿಯೂ ಬೆಳವಣಿಗೆ ಆಗ್ತೀರಿ, ಸಿಗುವ ಬೆಲೆಯಲ್ಲೂ ನೆಮ್ಮದಿಯನ್ನು ಕಾಣ್ತೀರಿ. ಜೀವನದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರಳವಾದ ಕ್ರಮಗಳನ್ನು ಅನುಸರಿಸಿಕೊಂಡು ಉಳಿತಾಯವನ್ನು ಪಾಲಿಸಿಕೊಂಡು ಕಷ್ಟಪಟ್ಟು ಕಾಯಕ ಮಾಡ್ತಾ ಹೋದರೆ ಹುಡುಕಿದ್ರೂ ಎಷ್ಟೋ ಕಡೆಗೆ ಬಡವರು ಸಿಗಲಿಕ್ಕಿಲ್ಲ. ಸಮಸ್ಯೆಗಳು ಬೇರೆಯರಿಂದ ಬರ್ತವನ್ನೋದು ಒಂದಾಯಿತು, ನಮ್ಮಿಂದನೂ ನಮಗೂ ಸಮಸ್ಯೆಗಳು ಬರ್ತವೆ. ನಾವು ಸರಿಯಾಗಿ ದುಡಿಲಿಲ್ಲ, ಕಾಲಕ್ಕೆ ತಕ್ಕಂತೆ ಕೆಲಸಗಳನ್ನು ಸರಿ ಮಾಡಲಿಲ್ಲ, ಯೋಜಿತವಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಿಲ್ಲ ಅಂತಂದರೆ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗ್ತವೆ, ಬೆಳವಣಿಗೆ ಅಷ್ಟೊಂದು ಹಿತವಾಗಿ ಸಾಗುವುದಿಲ್ಲ. ಕೃಷಿಯಲ್ಲಿ ಜಾಣತನ ಬಹಳ ಮುಖ್ಯವಾದುದು, ಕ್ರಿಯಾಶೀಲತೆ ಅಗಾಧವಾಗಿ ಕೆಲಸ ಮಾಡುತ್ತೆ. ಕೃಷಿ ನಿಮ್ಮನ್ನು ಯಾವಾಗಲೂ ಚಟುವಟಿಕೆಯಿಂದ ಇರಲಿಕ್ಕೆ ನೆರವಾಗ್ತದೆ. ಬೆಳಗ್ಗಿಂದ ರಾತ್ರಿ ತನಕ ಬೇಕಾದರೆ ಅಲ್ಲಲ್ಲಿ ವಿಶ್ರಾಂತಿ ತೆಗೆದುಕೊಂಡು, ಅಥವಾ ಲವಲವಿಕೆಯಿಂದ ಕೆಲಸ ಮಾಡಿದರೆ ವಿಶ್ರಾಂತಿನೂ ಬೇಕಾಗಿಲ್ಲ, ಸಾಯಂಕಾಲ ತನಕ ರಾತ್ರಿ ತನಕ ಕೆಲಸ ಮಾಡಿ ಸುಖವಾಗಿ ನಿದ್ದೆ ಮಾಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮತ್ತೆ ಮರುದಿನ ಯಾವಾಗ ಬೇಗ ಎದ್ದಾಳ್ಬೇಕಂತ ಅಂದ್ಕೊಂಡು ಆಸಕ್ತಿಯಿಂದ ಆತುರದಿಂದ ನೀವು ಕೆಲಸಕ್ಕೆ ಅಣಿಯಾಗ್ತೀರಿ. ಭೂಮಿಗೆ ಹಾಕಿದ ಅನೇಕ ಪದಾರ್ಥಗಳು ಅಷ್ಟೊಂದು ನಿಮಗೆ ಹುರುಪು ನೀಡುತ್ತವೆ. ನಾವು ಹಾಕಿದ ಬೀಜ, ಸಸಿ ಇವೆಲ್ಲ ನೋಡ್ತಾ ನೋಡ್ತಾ ನಮ್ಮ ಮನಸ್ಸಿಗೆ ಮುದ ನೀಡುತ್ತವೆ, ಫಲ ಕೊಡ್ತವೆ, ಹಣವನ್ನೂ ನೀಡುತ್ತವೆ. ಬೇಸಾಯದಲ್ಲಿ ಅನೇಕರು ಬೆಳವಣಿಗೆ ಆಗ್ತಾ ಬಂದಿದ್ದಾರೆ. ಇತ್ತೀಚೆಗೆ ನಾನಾ ಕಾರಣಗಳಿಂದ ಬೇಸಾಯ ಕೆಲವೊಬ್ಬರಿಗೆ ಬೇಡವಾಗಿದೆ, ಕೆಲವೊಬ್ಬರಿಗೆ ಹೊರೆಯಾಗಿದೆ, ಕೆಲವು ಜನಗಳಿಗೆ ಇಷ್ಟವಾಗಿದೆ. ರೈತ ಬಾಂಧವರೇ, ನಮಗೆ ಈ ಕಸುಬು ಲಭಿಸಿದೆ, ಇದನ್ನು ಪ್ರೀತಿಯಿಂದ ಗೌರವದಿಂದ ಕಾಣಬೇಕಷ್ಟೆ. ಕೃಷಿ ಎಲ್ಲರಿಗೂ ಒಲಿಯೋದಿಲ್ಲ, ಕೃಷಿಯನ್ನು ಎಲ್ಲರೂ ಮಾಡೋಕ್ಕಾಗಲ್ಲ ಅಲ್ವಾ? ಇದರಂತೆ ಬೇರೆ ಕಸುಬುಗಳು ಹಾಗೆ ಸರ್ಕಾರಿ ಉದ್ಯೋಗ ಅನೇಕರಿಗೆ ಸಿಗೋದಿಲ್ಲ, ಸಿಗಬೇಕನ್ನೋ ಹಂಬಲ ಅನೇಕರಿಗಿದೆ. ಅದ್ಯಾಕೋ ನೀವೇ ಯೋಚನೆ ಮಾಡಿ. ಕೃಷಿ ಎಲ್ಲರಿಗೂ ಒಲಿಬೇಕಂತ ಅಂದ್ಕೊಂಡು ಎಷ್ಟೋ ಜನ ಯೋಚನೆ ಮಾಡಲ್ಲ. ಹಗುರವಾದ ಕೆಲಸ, ಸುಲಭವಾಗಿ ಹಣ ಬರುವ ದಾರಿಗಳೇ ಅನೇಕರಿಗೆ ಇಷ್ಟವಾಗ್ತವೆ. ಇದು ಅಷ್ಟೊಂದು ಒಳ್ಳೆಯದ ಅಂತ ಅಂದ್ಕೊಂಡು ಎಲ್ಲರೂ ಯೋಚನೆ ಮಾಡಬೇಕು. ಕೃಷಿಯಲ್ಲಿ ಶ್ರಮನೂ ಇದೆ, ಶ್ರೇಯಸ್ಸೂ ಇದೆ. ಪ್ರತಿನಿತ್ಯ ನೀವು ಕೆಲಸ ಮಾಡ್ತಾ ಇದ್ರೆ ಲವಲವಿಕೆಯಾದ ಜೀವನ, ನೋಡ್ತಾ ನೋಡ್ತಾ ನೀವು ಅಭಿವೃದ್ಧಿ ಆಗ್ತೀರಿ, ಆನಂದವನ್ನು ಪಡಿತೀರಿ. ಕೃಷಿ ಕ್ಷೇತ್ರದಲ್ಲಿ ಎಷ್ಟು ಕೆಲಸಗಳನ್ನು ಮಾಡಿದರೂ ಸಾಲದೆ, ಏನೆಲ್ಲ ಪ್ರಯೋಗಗಳನ್ನು ಮಾಡಿದ್ರೂ ಇಷ್ಟನ ಅಂತ ಅನಿಸುತ್ತಲ್ವಾ? ಕೆಲವೊಂದ್ಸಾರಿ ನೀವು ಹಾಕಿದ ಬಂಡವಾಳ ಅಥವಾ ಬೀಜ ಅಥವಾ ಪರಿಕರಗಳು ನಷ್ಟ ಆಗ್ಬೋದು, ಆದರೆ ಮುಂದಿನ ವರ್ಷಗಳಿಗೆ ಅವೆಲ್ಲ ಪಾಠವಾಗ್ತವೆ. ಕೃಷಿತೋ ನಾಸ್ತಿ ದುರ್ಭಿಕ್ಷ ಅಂತ ಹೇಳ್ತಾರಲ್ವಾ? ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೆ ಅಂತ ಅಂದ್ಕೊಂಡು ಸರ್ವಜ್ಞ ನುಡಿದಿದಾರಲ್ವಾ? ಹಾಗೆ ಕೃಷಿ ಶ್ರೇಷ್ಠ, ವ್ಯಾಪಾರ ಮಧ್ಯಮ, ಉದ್ಯೋಗ ಅಧಮ ಅಂತ ಅಂದ್ಕೊಂಡು ಜನ ಮಾತಾಡೋದಿದೆ. ಇಷ್ಟೆಲ್ಲ ಇದ್ರೂ ಎಷ್ಟೋ ಜನಗಳು ಕೃಷಿಯನ್ನು ದೂರೋದಿದೆ, ಭೂಮಿಯನ್ನು ಬಯ್ಯೋದಿದೆ. ರೈತ ಬಂದವರೇ, ಸಮಸ್ಯೆಗಳನ್ನು ಮುಂದಿಟ್ಕೊಂಡು ಈ ಭೂಮಿಯನ್ನು, ಈ ಕಸುಬನ್ನು ಹೀಯಾಳಿಸ್ಬೇಡಿ. ಸಮಸ್ಯೆಗಳು ಎಲ್ಲೆಲ್ಲಿ ಹೇಳಿ, ಸಮಸ್ಯೆಗಳು ಬಂದ್ರೂ ಅವುಗಳನ್ನು ಸ್ವೀಕರಿಸಿಕೊಂಡು ಆಚೆ ಕಡೆಗೆ ಸರಿಸಿ ಹೋಗುವ ಪ್ರಯತ್ನಗಳನ್ನು ಮಾಡ್ತಾ ಹೋದರೆ ಒಳಿತಲ್ವ? ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆತಿಲ್ಲದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈ ಭಾರತ ದಿವಸ ಲೋಕದ ಸ್ನೇಹಿತ ಅನ್ನ ನೀಡೋರೆ ನನ್ನೋರು ನೆರಳು ನೀಡೋರೆ ನನ್ನೋರು. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳೆ ಸಂಜೆ 5:30 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ. ಮಳೆಗಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಕುರಿತು ಮಾತನಾಡುತ್ತಾರೆ ಮಡಿಕೇರಿಯ ಟಿ ಮೇದಪ್ಪ ಗೌಡ ಅವರು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಲೈನ್ ಮನೆಗಳಲ್ಲಿ ವಾಸ ಮಾಡುವ ಬಡಜನಕ್ಕೆ ಆಧಾರ್ ಕಾರ್ಡ್, ಪಡಿತರ ಚೀಟಿ ಮತ್ತಿತರ ಅಗತ್ಯ ದಾಖಲೆಗ ಇಲ್ಲದಿದ್ದರೆ ಗ್ರಾಮವನ್ ಕೇಂದ್ರದಲ್ಲಿ ಪಡ್ಕೊಂಡು ಸರ್ಕಾರದ ಸೌಲಭ್ಯಗಳನ್ನ ಸದುಪಯೋಗ ಪಡ್ಕೊಳ್ಳುವಂಗೆ ಆಕೂತ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವರು ತಿಳಿಸಿದರು. ಚೆಟ್ಟಳಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನರೇಂದ್ರ ಮೋದಿ ರೈತ ಸಹಕಾರ ಭವನದಲ್ಲಿ ಇಂದು ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಂಗೆ ತಾಲೂಕಿನ ಎಲ್ಲಾ ಅಧಿಕಾರಿಗಳ ಕೂಡುಕೂಟಲ್ಲಿ ಜಿಲ್ಲಾಧಿಕಾರಿಗಳ ನಡೆ, ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ, ಜನರ ಸಮಸ್ಯೆಗಳ ದನಿಯಾಗುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವು ಮಾತಾಡಿದವು. ಸಾರ್ವಜನಿಕರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕೆ ಇದೊಂದು ಸುವರ್ಣ ಅವಕಾಶ ಆಟು. ಜಿಲ್ಲಾಧಿಕಾರಿಗಳೊಟ್ಟಿಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿರುವುದರಿಂದ ತಮ್ಮ ಸಮಸ್ಯೆಗಳನ್ನ ನೇರವಾಗಿ ಈ ಕಾರ್ಯಕ್ರಮದಲ್ಲಿ ಹೇಳಿಕೊಳ್ಳುತ್ತ ಇವು ಹೇಳಿದವು. ಈ ಸಂದರ್ಭದಲ್ಲಿ ರಸ್ತೆ, ತಡೆಗೋಡೆ, ಶಾಲಾ ಕಾಲೇಜು, ಭೂಮಿ ದಾಖಲೆ, ಅರಣ್ಯ, ಆನೆ ಸಮಸ್ಯೆಗೆ ಸೇರಿದಂತೆ ಸುಮಾರು ವಿಷಯಗಳ ಬಗ್ಗೆ ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂದು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಭಂವರ್ ಸಿಂಗ್ ಮೀನಾ, ತಹಶೀಲ್ದಾರ್ ಪ್ರಕಾಶ್, ಜಿಲ್ಲಾ ಮಟ್ಟದ ಅಧಿಕಾರಿಗ, ಗ್ರಾಮ ಪಂಚಾಯಿತಿ ಪ್ರತಿನಿಧಿಗ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದವು. ಎರಡನೇ ಪಿಯುಸಿ ಫಲಿತಾಂಶ ಪ್ರಕಟ ಆಗಿದ್ದು 73.22 ಫಲಿತಾಂಶದೊಟ್ಟಿಗೆ ಕೊಡಗು ಜಿಲ್ಲೆ 6ನೇ ಸ್ಥಾನ ಪಡ್ಕೊಂಡಿತ್ತು. 88.02 ಫಲಿತಾಂಶಗಳು ಸಿರುವ ದಕ್ಷಿಣ ಕನ್ನಡ ಜಿಲ್ಲೆ ಸುರುನ ಹಂಗೆ 86.38 ಫಲಿತಾಂಶದೊಟ್ಟಿಗೆ ಉಡುಪಿ 2ನೇ ಸ್ಥಾನ ಪಡ್ಕೊಂಡಿತ್ತು. ನಮ್ಮ ಜಿಲ್ಲೆಯಲ್ಲಿ 5421 ಮಕ್ಕ ಪರೀಕ್ಷೆ ಬರೆದಿದ್ದು ಇದರಲ್ಲಿ 3969 ಮಕ್ಕ ಉತ್ತೀರ್ಣರಾಗೋಳು. ರಕ್ತದಾನ ಶ್ರೇಷ್ಠದಾನ, ಇನ್ನೊಬ್ಬರ ಪ್ರಾಣ ಉಳಿಸುವುದರೊಟ್ಟಿಗೆ ಆರೋಗ್ಯಯುತ ಜೀವನ ನಡೆಸಿಕೆ ಸಹಕಾರಿಯಾದೇತ ಕುಶಲ್ನಗರ ರೋಟರಿ ಅಧ್ಯಕ್ಷ ಎಂಡಿ ರಂಗಸ್ವಾಮಿಯವರು ತಿಳಿಸಿದರು. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಕೊಡಗು ಶಾಖೆ, ರಕ್ತನಿಧಿ ಕೇಂದ್ರ, ಜಿಲ್ಲಾಸ್ಪತ್ರೆ ಮಡಿಕೇರಿ, ರೋಟರಿ ಕುಶಲ್ನಗರ ಸೇರಿದಂತೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲ್ಲಿ ಕುಶಲ್ನಗರದ ರೋಟರಿ ಸಭಾಭವನದಲ್ಲಿ ನಡೆದ ರಕ್ತದಾನ ಶಿಬಿರನ ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು. ಈ ಸಂದರ್ಭ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಕರುಂಬಯ್ಯ, ಕುಶಲ್ನಗರ ರೆಡ್ಕ್ರಾಸ್ನ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಸೇರಿದಂತೆ ಮುಖ್ಯಪಟ್ಟು ಹಾಜರಿದ್ದರು. ಮಡಿಕೇರಿ ಉಪವಿಭಾಗ ವ್ಯಾಪ್ತಿಯ ವಿದ್ಯುತ್ ಗ್ರಾಹಕರ ಕುಂದುಕೊರತೆಗಳನ್ನು ನಿವಾರಿಸುವ ಸಭೆ ಇದೇ 21ರ ಬೆಳಿಗ್ಗೆ 11:00 to 12:00 ಮುಟ್ಟ ಮಡಿಕೇರಿ ಉಪವಿಭಾಗ ಕಚೇರಿ ಅಂಗಳದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಸೆಸ್ಕ್ ಮಡಿಕೇರಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಈ ವ್ಯಾಪ್ತಿನ ಸಾರ್ವಜನಿಕರ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟ ಸಮಸ್ಯೆಗೆ ಅಲ್ಲರೆ ದೂರುಗೈದ್ದರೆ ಈ ಸಭೆಯಲ್ಲಿ ಚರ್ಚಿಸಿ ಬಗೆಹರಿಸಿಕೆ ಕ್ರಮ ತಗೊಳ್ಳಲಾದ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸಿದರು. 12ನೇ ವಯಸ್ಸಲ್ಲಿ ಯೋಗಾಸನದಲ್ಲಿ ಸಾಧನೆ ಮಾಡಿ ಎಂಎ ದಿವ್ಯಾ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಮಾಡಿಟ್ಟು. ಇವಳು ಮೂಲತಃ ಹುದ್ಗೂರು ಗ್ರಾಮದ, ಮೈಸೂರಲ್ಲಿ ವಾಸಿರುವ ಮುಕ್ಕಾಟಿ ಯಶೋಧ ಮತ್ತೆ ಅರುಣ್ ಕುಮಾರ್ ಅವರ ಮಗಳು. ಇಲ್ಲಿ ಮುಟ್ಟ ಸುಮಾರು ಸಲ ರಾಜ್ಯ ಹಂಗೆ ರಾಷ್ಟಮಟ್ಟದಲ್ಲಿ ಚಿನ್ನ ಹಂಗೆ ಬೆಳ್ಳಿ ಪದಕ ಪಡ್ಕೊಂಡಿರುವ ಇವಳು ವಿವೇಕಾನಂದ ವಿದ್ಯಾಸಂಸ್ಥೆ ಮೈಸೂರಲ್ಲಿ ಯೋಗಾಭ್ಯಾಸ ಮಾಡ್ತಟ್ಟು. 2022-23 ಸಾಲಿಗೆ ಸ್ನಾತಕ, ಬಿಎ, ಬಿಕಾಂ, ಬಿಲಿಬ್, ಬಿಬಿಎ, ಬಿಸಿಎ, ಸ್ನಾತಕೋತ್ತರ, ಎಂಎ, ಎಂಕಾಂ, ಎಂಬಿಎ, ಎಂಲಿಬ್, ಎಂಸಿಎ ಹಂಗೆ ಡಿಪ್ಲೊಮೋ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶಾತಿ ಶುರುವಾಯಿತು. ಪ್ರವೇಶಾತಿಗೆ ಅರ್ಜಿ ಹಾಕಿಕೆ ಜೂನ್ 20ರಿಂದ ಅವಕಾಶ ಇದ್ದದೆ. ಜಾಸ್ತಿ ಮಾಹಿತಿ ಬೇಕಾದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣ ಮಡಿಕೇರಿಯಲ್ಲಿ ಸಂಪರ್ಕಿಸಕತ್ತ ಕೇಂದ್ರದ ಪ್ರಾದೇಶಿಕ ನಿರ್ದೇಶಕರು ತಿಳಿಸಲು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ರ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ರ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ರ್ಯಾಂಡಮ್ ಎಂಟರ್ಪ್ರೈಸಸ್ ಬ್ರಾಂಪಿನ್ಸ್ ವ್ಯಾಲಿ ಮಡಿಕೇರಿ. ಫೋನ್ 222-5571. ಚೆಮ್ಮಂಡ ಪೆಮ್ಮಯ್ಯ ಅಪ್ಪಾಜಿ, ಲೀಲಾ ನಂಜಮ್ಮ ದಂಪತಿರ ಕರುಮೋವ, ಬೊಟ್ಟೋಳಂಡ ಪೌತಿ ಜಾಲಿ, ಪಿಂಜ ಸಪ್ನ ದಂಪತಿರ ಮೋವ, ಬೊಟ್ಟೋಳಂಡ ಚಂದನ್ ಚಂಗಪ್ಪ, ಪಿಂಜ ಅರ್ಚನಾ, ಇಂಗಡ ಮಂಗಲ ಇದೇ ಪತ್ತೊಂಬದಂಗ್. ನಾಳೆ ನಾರಾಚೆ ಮೈಸೂರು ಹೋಟೆಲ್ ರೂಸ್ಟ್ಲು ನಡ್ತೋಕ ತೀರ್ಮಾನ ಮಾಡಿತಿಂತ. ಇದಕ್ಕ ಅನಿವಾರ್ಯ ಕಾರಣತ್ತುಂಡು ಮಿಂಜಕ್ಕೆ ತೆರಕಿತ್ತು. ಆಹ್ವಾನಿತಂಗೆಲ್ಲ ಈ ಬದಲಾವಣೆ ಅರಂಜಿತ್ ಸಾಕಾರ ತರನೊಂದು ಚೆಮ್ಮಂಡ ಲೀಲಾ ಪೆಮ್ಮಯ್ಯ ಪಿಂಜ ಸಂಸಾರಕಾರ ಕಟ್ಟಣಿತ್. ವಿರಾಜಪೇಟೆಯ ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟ್. 50ನೇ ದಿನತ್ರ ತಟ್ಟಿ ಮೊಟ್ಟಿಟ್ಟುಳ್ಳ ಕೊಡವ ಸಿನಿಮಾ ಧೀರ್ಯ ಬದಲಾವಣೆ ರಬ್ಬಳಿ 18 ಪಿಂಜ 19 ಚೆನ್ನಿಯಚನ ಆರಾಚೆ ಕುಟ್ಟ ಕೊಡವ ಸಮಾಜತ್ಲು, 20 ಪಿಂಜ 21 ಕುದಿಕೇರಿ ಕೊಡವ ಸಮಾಜತ್ಲು ಮಜ್ಜನ 1 ವೈಪತ್ತು 4 ಪಿಂಜ ಬೈಟಪಕ 7 ಪ್ರದರ್ಶನ ಕಾಂಬ. ಸಿನಿಮಾ ನೋಟಿ ಒತ್ತಾಸೆ ತಾರಿಂದ ಘಟನಿತ್ ಧೀರ್ಯ ಕೊಡವ ಸಿನಿಮಾ ತಂಡ. ಶೇಕಡ 100 ಉದ್ಯೋಗ ಖಾತರಿ. SLC ಪಾಸ್ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮಡಿಕೇರಿಯ AVS ನಲ್ಲಿ 1 ಶೆಫ್ ಟ್ರೈನಿಂಗ್, ಅಡುಗೆ ತಯಾರಿಯ ಕಲೆ ಮತ್ತು ವಿಜ್ಞಾನವನ್ನು ಕಲಿಯುವ ಅವಕಾಶ. ಇಂಡಿಯನ್, ಕಾಂಟಿನೆಂಟಲ್, ಚೈನೀಸ್, ಇಟಾಲಿಯನ್ ಮತ್ತು ಬೇಕರಿ ವಿಷಯಗಳನ್ನೊಳಗೊಂಡ ಶೇಕಡ 100 ಉದ್ಯೋಗ ಖಾತರಿಯ ಶೆಫ್ ಟ್ರೈನಿಂಗ್. ಹೆಚ್ಚಿನ ಮಾಹಿತಿಗಾಗಿ 9353530458. ನಿಮ್ಮ ಮನಸ್ಸಿಗೆ ಇಷ್ಟವಾಗುವಂತಹ ಎಲ್ಲಾ ರೀತಿಯ ಟೈಲ್ಸ್ ಮತ್ತು ಸೆರಾಮಿಕ್ ಐಟಮ್ಸ್ ಸ್ಟೋನ್ಸಿ ಸೆರಾಮಿಕ್ ಶೋರೂಮ್ ನಲ್ಲಿ. ನಿಮಗೆ ತೃಪ್ತಿಕರವಾದಂತಹ ರೇಟ್ ನಲ್ಲಿ ಟೈಲ್ಸ್ ಲೇ ಮಾಡುವಂತಹ ನುರಿತ ಕೆಲಸಗಾರರು ಲಭ್ಯವಿದ್ದಾರೆ. ಸಂಪರ್ಕಿಸಿ ಸ್ಟೋನ್ಸಿ ಟೈಲ್ಸ್ ಶೋರೂಮ್, ಪೊನ್ನಂಪೇಟ್ ರೋಡ್, ಗೋಣಿಕೊಪ್ಪಲ್. ಹುದುಗೂರು ಗ್ರಾಮ ಮುಕ್ಕಾಟಿ ಮನೆ ಅರುಣ್ ಕುಮಾರ್ ಯಶೋಧ ದಂಪತಿನ ಮಗಳು 12 ದಿವ್ಯಾ ಅವು ಯೋಗಾಸನಲ್ಲಿ ಮಾಡಿದ ವಿಶೇಷ ಸಾಧನೆಗಾಗಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಹೆಸರು ದಾಖಲಾಗುತ್ತು. ಮುಕ್ಕಾಟಿ ಮನೆ ದಿವ್ಯಾ ಅವು ಇನ್ನಷ್ಟು ಸಾಧನೆ ಮಾಡಲೆಂದು ಶುಭ ಹಾರೈಸ್ತಳೋ ತಾತ ಪರಿವಾರನ ಮುತ್ತಪ್ಪ, ಚಿಕ್ಕಮ್ಮ ಚಿಕ್ಕಪ್ಪಂದಿರಾದ ಕೆಮ್ಮರನ ಪ್ರತಿಮಾ ಹರೀಶ್, ಚಿಯಪ್ಪನ ಸವಿತಾ ರಂಜು ಮತ್ತೆ ಕುಟುಂಬಸ್ಥರು. Coorg Institute of Technology is offering engineering courses like Artificial Intelligence and Machine Learning, Computer Science, Electronics and Communication, Mechanical, Civil, Artificial Intelligence and Data Science. With excellent campus placement and scholarship for meritorious and sports achievers. On-campus hostel facilities. Join CIT, Coorg Institute of Technology, Ponnampet, Kodagu. Or call 9611-55457. ಮಡಿಕೇರಿಯಲ್ಲಿ ಮುಂಚೂಣಿಯಲ್ಲಿರುವ ಕೆಫೆ ಒಂದಕ್ಕೆ ಅನುಭವವಿರುವ ಬೆರಿಸ್ಟಾಗಳು ಹಾಗೂ ಟ್ಯಾಲಿ ಮತ್ತು ಜಿಎಸ್ಟಿ ಕೆಲಸದಲ್ಲಿ ನೈಪುಣ್ಯತೆ ಇರುವ ಅಕೌಂಟೆಂಟ್ ಕೂಡಲೇ ಬೇಕಾಗಿದ್ದಾರೆ. ಆಸಕ್ತರು ಸಂಪರ್ಕಿಸಿ 9740434725 ಅಥವಾ 9731716693. ವಿರಾಜಪೇಟೆಯ ಚಾಣಕ್ಯ ಎಜುಕೇಶನ್ ಟ್ರಸ್ಟ್ ನಲ್ಲಿ ಡೈರೆಕ್ಟ್ ಸೆಕೆಂಡ್ ಪಿಯುಸಿಗೆ ಕಾಲೇಜು ಮಾದರಿಯಲ್ಲಿ ನಿತ್ಯ ತರಗತಿಯನ್ನು ನಡೆಸಲಾಗುವುದು. SSLC ಪಾಸ್ ಆಗಿರುವ ಅಥವಾ ಫಸ್ಟ್ ಪಿಯುಸಿ ಫೇಲ್ ಆಗಿರುವ ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆಯಬಹುದು. ಮಾಹಿತಿಗೆ ಸಂಪರ್ಕಿಸಿ ಮೊಬೈಲ್ 8277496007. ಮೈಸೂರು ವಾಸವುಳ್ಳ ಚೆಮ್ಮಂಡ ಪೆಮ್ಮಯ್ಯ ಅಪ್ಪಾಜಿ, ಲೀಲಾ ನಂಜಮ್ಮ ದಂಪತಿರ ಕರುಮೋವ, ಬೊಟ್ಟೋಳಂಡ ಪೌತಿ ಜಾಲಿ, ಪಿಂಜ ಸಪ್ನ ದಂಪತಿರ ಮೋವ, ಬೊಟ್ಟೋಳಂಡ ಚಂದನ್ ಚಂಗಪ್ಪ, ಪಿಂಜ ಅರ್ಚನಾ, ಇಂಗಡ ಮಂಗಲ ಇದೇ ಪತ್ತೊಂಬದಂಗ್. ನಾಳೆ ನಾರಾಚೆ ಮೈಸೂರು ಹೋಟೆಲ್ ರೂಸ್ಟ್ಲು ನಡ್ತೋಕ ತೀರ್ಮಾನ ಮಾಡಿತಿಂತ. ಇದಕ್ಕ ಅನಿವಾರ್ಯ ಕಾರಣತ್ತುಂಡು ಮಿಂಜಕ್ಕೆ ತೆರಕಿತ್. ಆಹ್ವಾನಿತಂಗೆಲ್ಲ ಈ ಬದಲಾವಣೆ ಅರಂಜಿತ್ ಸಾಕಾರ ತರನೊಂದು ಚೆಮ್ಮಂಡ ಲೀಲಾ ಪೆಮ್ಮಯ್ಯ ಪಿಂಜ ಸಂಸಾರಕಾರ ಕಟ್ಟಣಿತ್. ನಾಕೂರು ಗ್ರಾಮದ ಏಂದ್ರಿಮನೆ ದಿವಂಗತ ಪಟೇಲ ಮಾಚಯ್ಯನವರ ಪತ್ನಿ ಏಂದ್ರಿಮನೆ ನೀಲಮ್ಮ ಅವರು 93ನೇ ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಏಂದ್ರಿಮನೆ ನೀಲಮ್ಮನವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಮೃತರ ಸ್ವಗೃಹ ನಾಕೂರಿನಲ್ಲಿ ನಡೆಯಲಿದೆ. ಹೊಸತೋಟ ಗರಗಂದೂರು ಬಿ ಗ್ರಾಮದವರಾದ ಉದ್ರಳ್ಳಿ ಸಣ್ಣಪ್ಪ ಅವರು 71ನೇ ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ 12:55 ನಿಧನರಾಗಿದ್ದಾರೆ. ಉದ್ರಳ್ಳಿ ಸಣ್ಣಪ್ಪನವರ ಅಂತ್ಯಕ್ರಿಯೆ